ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿ ಸಸ್ಯ ಪ್ರಚೋದಕಗಳ ಪಾತ್ರ, ಈ ವಿಷಯವಾಗಿ ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅಶೋಕ್ ಅವರೊಂದಿಗೆ ಸಂದರ್ಶನ. ಡಾ ಅಶೋಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ಬೇರೆ ಬೇರೆ ಬೆಳೆಗಳಲ್ಲಿ ಸಾಮಾನ್ಯವಾಗಿರುವಂತಹ ಒಂದು ಬೆಳವಣಿಗೆ ಆಗ್ಬೋದು ಅಥವಾ ಒಂದು ಅದರಲ್ಲಿ ಕೊಡುವಂತಹ ಒಂದು ಇಳುವರಿ ಆಗ್ಬೋದು, ಇವುಗಳ ಮೇಲೆ ಈ ಸಸ್ಯ ಪ್ರಚೋದಕಗಳ ಒಂದು ಮಹತ್ವ ಏನು, ಅದರ ಒಂದು ಪಾತ್ರ ಏನು ಅಂತ ಹೇಳ್ತೀರಿ? ಹೌದು, ಈ ಒಂದು ಇದರಲ್ಲಿ ಸಸ್ಯ ಪ್ರಚೋದಕಗಳ ಬಗ್ಗೆ ಅಂತ ಹೇಳೋದಾದರೆ ಸಮಗ್ರ ಕೃಷಿಯಲ್ಲಿ ಸಸ್ಯ ಪ್ರಚೋದಕಗಳ ಮಹತ್ವ ಮತ್ತು ಅವುಗಳ ಬಳಕೆ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ಳೋಣ. ನೋಡಿ, ನಾವು ಸಸ್ಯಗಳ ಬೆಳವಣಿಗೆಗೆ ನೀರು, ಬೆಳಕು, ಇಂಗಾಲದ ಡೈಆಕ್ಸೈಡ್ ಅಥವಾ ಇತರ ರಾಸಾಯನಿಕ ವಸ್ತುಗಳು ಹೀರಿಕೊಳ್ಳುವುದರ ಜೊತೆಗೆ ಏನಂತಂದ್ರೆ ಬೇರೆ ಬೇರೆ ರಾಸಾಯನಿಕ ವಸ್ತುಗಳು ಬೇಕಾಗುತ್ತೆ. ಅಂತ ರಾಸಾಯನಿಕ ವಸ್ತುಗಳು ನಾವೇನಂತೀವಿ ಅಂದ್ರೆ ಪ್ರಚೋದಕಗಳು ಅಂತೀವಿ, ಅಥವಾ ಸಸ್ಯಚೋದಕಗಳು ಅಂತ ಕರಿತೀವಿ, ಅಥವಾ ಬೆಳೆ ವರ್ಧಕಗಳು ಅಂತಾನೂ ಕರಿತವೆ. ಈ ಚೋದಕಗಳು ಏನಂತ ಇರ್ತವೆ, ಜಟಿಲವಿರುವ ಸಾವಯವ ವಸ್ತುವಾಗಿರುತ್ತದೆ. ಇಟ್ ಇಸ್ ಪ್ಯೂರ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಆಂಗ್ಲ ಭಾಷೆಯಲ್ಲಿ ನಾವು ಹೇಳ್ತೀವಿ. ಇದು ಪೋಷಕಾಂಶವಲ್ಲ, ಇಟ್ ಇಸ್ ನಾಟ್ ಎ ನ್ಯೂಟ್ರಿಯಂಟ್. ಇದನ್ನು ತೀರಾ ಕಡಿಮೆ ಪ್ರಮಾಣದಲ್ಲಿ ಬಳಸಿದಾಗ ಸಸ್ಯಗಳ ಬೆಳವಣಿಗೆಯನ್ನು ಮಾರ್ಪಾಡು ನಾವು ಮಾಡಬಹುದು. ತೀರಾ ಕಡಿಮೆ ಪ್ರಮಾಣ ಅಂತ ಹೇಳಿದಾಗ ಇನ್ ಟರ್ಮ್ಸ್ ಆಫ್ ಪಿಪಿಎಂ ಅಂತ ಹೇಳ್ತೀವಿ, ಪಾರ್ಟ್ಸ್ ಪರ್ ಮಿಲಿಯನ್. ನಾವು ಒಂದು ಮಾಹಿತಿ ಕೊಡ್ತೀನಿ, 1 ಮಿಲಿಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿದರೆ 1 ppm ಅಂತ ಬರ್ತದೆ. 1 ಮಿಲಿಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿದರೆ 1 ppm ಅಂತ ಬರ್ತದೆ. ಈ ಸಸ್ಯ ಚೋದಕವು ಜೀವಿಯ ಒಂದು ಅಂಗದ ಭಾಗದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆಗೊಂಡು ಮತ್ತೊಂದು ಭಾಗಕ್ಕೆ ಸರಬರಾಜಾಗುತ್ತದೆ. ಅಲ್ಲಿ ಇದು ವಿಶೇಷ ಪ್ರಕ್ರಿಯೆಯನ್ನು ಮಾಡುತ್ತದೆ. ಈ ಸಸ್ಯ ಪ್ರಚೋದಕಗಳು ಆಗಲೇ ಹೇಳಿದಾಗೆ ಕಾರ್ಬನ್ ಯುಕ್ತ ಆರ್ಗ್ಯಾನಿಕ್ ಕಾರ್ಬನ್ ಆಗಿರುತ್ತದೆ. ಇದು ನಾವು ಯಾವ ತರ ಬೇಕು ಬೆಳೆಗಳಲ್ಲಿ ಆ ತರ ಬದಲಾವಣೆಗಳನ್ನು ನಾವು ಮಾಡಬೇಕಾಗುತ್ತದೆ. ಈಗ ಉದಾಹರಣೆಗೆ ಹೇಳೋದಾದ್ರೆ ಬೇರೆ ಬೇರೆ ಸಸ್ಯ ಪ್ರಚೋದಕಗಳಂತ ಹೇಳಿದ್ರೆ ಆಕ್ಸಿನ್ಸ್ ಅಂತ ಕರಿತಾ ಇದೀವಿ, ಜಿಬರ್ಲಿನ್ಸ್ ಅಂತ ಇದೆ, ಸೈಟೋಕೈನಿನ್ ಅಂತ ಇದೆ, ಎಥ್ರೇಲ್ ಅಂತ ಇದೆ. ಈ ಆಕ್ಸಿನ್ಸ್ ನ ಪ್ರಮುಖ ಕ್ರಿಯೆಗಳಂತ ನಾವು ಹೇಳೋದಾದ್ರೆ ಇದು ಜೀವಕೋಶವನ್ನು ವಿಭಜನೆ ಮಾಡುತ್ತದೆ, ಬೇರಿನ ಬೆಳವಣಿಗೆ ಮಾಡುತ್ತದೆ. ಅದೇ ರೀತಿ ಜಿಬರ್ಲಿನ್ಸ್ ನಾವು ಕಾಂಡಗಳ ಬೆಳವಣಿಗೆ, ಕಾಂಡಗಳ ಉದ್ದನೆ ಮಾಡೋದು ಅಥವಾ ಮೊಳಕೆ ಮಾಡಲು, ಈಗ ಜೆರ್ಮಿನೇಷನ್ ಬೀಜ ಮೊಳಕೆ ಹೊಡೆಯೋ ಟೈಮಲ್ಲಿ ಕಣ್ವಗಳಂತ ಇರ್ತವೆ, ಎಂಜೈಮ್ಸ್ ಆಕ್ಟಿವಿಟಿ ಕಿಣ್ವಗಳು ಅಂತ ಇರ್ತವೆ, ಅವು ಪ್ರೊವೋಕ್ ಮಾಡ್ತವೆ, ಮಲ್ಟಿಪ್ಲೈ ಮಾಡ್ತವೆ. ಅದೇ ರೀತಿ ಎತ್ತರೆಯಲ್ಲೂ ಹಣ್ಣುಗಳು ಮಾಗುವಕ್ಕೆ ಇರ್ಬೋದು ಅಥವಾ ಹೆಣ್ಣು ಹೂವುಗಳ ಬಿಡುವಳಿಕೆ ಇರ್ಬೋದು. ಈ ರೀತಿಯಾಗಿ ಸೈಟೋಕೈನಿನ್ ಇರ್ತದೆ. ಸೈಟೋಕೈನಿನ್ ಸಾಮಾನ್ಯವಾಗಿ ಏನಂತಂದ್ರೆ ನಾವು ವಿಭಜನೆ ಮಾಡ್ತೀವಿ, ಸೆಲ್ ಡಿವಿಷನ್ ಅಂತ ಹೇಳ್ತೀವಿ ಹಿಂಗ್ ಆಂಗ್ಲ ಭಾಷೆಯಲ್ಲಿ, ವಿಭಜನೆ ಮಾಡ್ತವೆ. ಅದೇ ರೀತಿ ಅವು ಕೆಲವು ಇದು ಮಾಡ್ತವೆ ಏನಂತಂದ್ರೆ ಪ್ರೊಲಾಂಗ್ ಮಾಡ್ತಾ ಇರ್ತವೆ, ಅವಧಿಯನ್ನು ಹೆಚ್ಚಿಸುತ್ತದೆ. ರೈತರು ತೋಟಗಾರಿಕೆ ಬೆಳೆಗಳಾದ ತರಕಾರಿ ಬೆಳೆಗಳಿರ್ಬೋದು, ಹಣ್ಣುಗಳಿರ್ಬೋದು, ಔಷಧಿ ಸಸ್ಯಗಳಿರ್ಬೋದು, ಯಾವುದೇ ಇರ್ಬೋದು, ಅಲಂಕಾರಿಕ ಬೆಳೆಗಳಾಗಿರ್ಬೋದು, ಈ ಸಸ್ಯ ಪ್ರಚೋದಕಗಳನ್ನು ತಮ್ಮ ಉತ್ತಮ ಬೆಳವಣಿಗೆಗಾಗಿ ಗುಣಮಟ್ಟ ವೃದ್ಧಿ ಮಾಡಲು, ಬೀಜರಹಿತ ಹಣ್ಣುಗಳನ್ನು ಅಥವಾ ಹಣ್ಣುಗಳು ಪಕ್ವ ಮಾಡಲು, ರೈಪನಿಂಗ್ ಅಂತ ಏನು ಕರಿತೀವಿ ಆ ರೀತಿ ಮಾಡಲು, ಅದಲ್ಲದೇ ಕಳೆನಾಶಕಗಳಾಗಿಯೂ ಈ ಸಸ್ಯ ಪ್ರಚೋದಕಗಳು ಯಥೇಚ್ಛವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಈಗ ನೈಸರ್ಗಿಕವಾಗಿ ಈ ಸಸ್ಯ ಪ್ರಚೋದಕಗಳು ಅಥವಾ ಗ್ರೋತ್ ಹಾರ್ಮೋನ್ಸ್ ಅಂತ ಹೇಳುವಂತಹದ್ದು, ಇದರ ಒಂದು ಉತ್ಪಾದನೆ ಆಗ್ತದೋ ಅಥವಾ ಕೃತಕವಾಗಿ ಮಾಡುವಂತಹ ಒಂದು ಉದ್ದೇಶ ಏನು? ಆಗ್ಲೇ ಹೇಳಿದಾಗೆ ಇವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸಸ್ಯಗಳಲ್ಲೇ ಉತ್ಪಾದನೆ ಆಗುತ್ತವೆ. ಆಕ್ಸಿನ್ಸ್ ಅಂತ ನಾನು ಹೇಳಿದೆನಲ್ಲ, ಇದು ಬೇರಿನ ತುದಿ ಇರ್ಬೋದು ಅಥವಾ ಕಾಂಡದ ತುದಿಯಲ್ಲಿ ಉತ್ಪತ್ತಿಗೊಂಡು ಬೇರೆ ಬೇರೆ ಕಡೆ ಸರಬರಾಜಾಗಿ ಅಲ್ಲಿ ಅದರ ಕ್ರಿಯೆಯನ್ನು ಮಾಡುತ್ತದೆ. ಈಗ ಕೃತಕವಾಗಿ ಇವುಗಳನ್ನ ಬಳಕೆ ಮಾಡುವಂತದ್ದು ಬೇರೆ ಬೇರೆ ಹಂತಗಳಲ್ಲಿ ಇವುಗಳನ್ನ ಬಳಕೆ ಮಾಡಬಹುದು ಅಂತ ಹೇಳಿದ್ರೆ, ವಿಶೇಷವಾಗಿ ರೂಟಿಂಗ್ ಅಥವಾ ಬೇರನ್ನ ಪ್ರಚೋದಿಸುವುದಕ್ಕೆ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡಬೇಕಾಗ್ತದೆ? ಬೇರನ್ನು ಪ್ರಚೋದಿಸುವುದಕ್ಕಾಗಿ ನಾವು IBA ಅಂತ ಕರಿತೀವಿ, ಇಂಡೋಲ್ ಬಿಟ್ರಿಕ್ ಆಸಿಡ್ ಆಮ್ಲ ಅಂತ ನಾವು ಕರಿತೀವಲ್ಲ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಈಗ ನಾವು ಬುಷ್ ಪೇಪರ್ ಅಂತ ಕರಿತೀವಿ, ಬುಷ್ ಪೇಪರ್ ಸಾಮಾನ್ಯ ಕಾಳುಮೆಣಸು ಬುಷ್ ಪೇಪರ್ ಅಲ್ಲಿ ಅದರಲ್ಲಿ ಬೇರಿನ ಬೆಳವಣಿಗೆ ಆಗೋದಿಲ್ಲ. ಅಂತಹ ಟೈಮಲ್ಲಿ 2000 PPM ಆಗ್ಲೇ ಹೇಳಿದಿನಲ್ಲಿ 2000 PPM IBA ದ್ರಾವಣದಲ್ಲಿ ಮಿಶ್ರಣ ಮಾಡಿ ಅದನ್ನ ನಾಟಿ ಮಾಡಿದರೆ ಬೇಗ ಬೇರಿನ ಉತ್ಪಾದನೆ ಆಗುತ್ತದೆ. ಅದೇ ರೀತಿ ಮಾವಿಂದಿರ್ಬೋದು, ನುಗ್ಗೆ ಇರ್ಬೋದು, ಅಥವಾ ಕರಿಬೇವು ಇರ್ಬೋದು. ಕರಿಬೇವು ಗಿಡಗಳಲ್ಲಿ ಕೂಡ ನಾವು ಮಲ್ಟಿಪ್ಲಿಕೇಶನ್ ಮಾಡೋದು, ಕಟಿಂಗ್ಸ್ ಅಂತ ಹೇಳ್ತೀವಲ್ಲ, ಕಟಿಂಗ್ಸ್ ಗಳನ್ನ ರೂಟಿಂಗ್ ಮಾಡ್ತೀವಿ. ಇದನ್ನ ನಾವು IBA ರೂಟಿಂಗ್ ಹಾರ್ಮೋನ್ ಅಂತಲೂ ನಾವು ಕರಿತೀವಿ. ಈಗ ಬೇರೆ ಬೇರೆ ಹಂತಗಳಲ್ಲಿ ಇವುಗಳ ಉಪಯೋಗವನ್ನು ಯಾವ ರೀತಿ ಮಾಡಲಾಗ್ತದೆ ಅಂತ ಸ್ವಲ್ಪ ವಿವರವಾಗಿ ಹೇಳಿ. ಈಗ ಸಾಮಾನ್ಯವಾಗಿ ತರಕಾರಿ ಬೆಳೆಗಳಲ್ಲೇ ತೆಗೆದುಕೊಳ್ಳೋಣ. ಬದನೆಯಲ್ಲಿ 2,4-ಡೈಕ್ಲೋರೋಫಿನಾಕ್ಸಿ ಆಸಿಡ್ ಅಂತ ಇದೆ, ಅದು 2,4-D ಅಂತ ನಾವು ಕರಿತೀವಿ. ಅದನ್ನು 2 mg ಪ್ರತಿ ಲೀಟರ್ ನೀರಿಗೆ ಬೆರೆಸಿದರೆ ಬದನೆ ಹೂ ಬಿಡುವ ಹಂತದಲ್ಲಿ 15 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆ ಮಾಡಬೇಕು. ಇದರಿಂದ ಬದನೆ ಇಳುವರಿ ಹೆಚ್ಚಾಗುತ್ತದೆ. ಅದೇ ರೀತಿ ಇನ್ನೊಂದು ಮುಖ್ಯವಾದ ತರಕಾರಿ ಬೆಳೆ ಅಂತಂದ್ರೆ ಮೆಣಸಿನಕಾಯಿ. ಸಾಮಾನ್ಯವಾಗಿ ಈ ಗಿಡದಲ್ಲಿ ಹೂ ಸಾಕಷ್ಟು ಬಿಡ್ತದೆ, ಬಟ್ ಸಾಕಷ್ಟು ಉದುರಿ ಹೋಗುತ್ತದೆ. ಈ ಹೂವನ್ನು ಉದುರಲು ಅಥವಾ ನಿಯಂತ್ರಿಸಲು ಫ್ಲಾನೋಫಿಕ್ಸ್ ಅಂತ ಕರಿತೀವಿ, ನ್ಯಾಫ್ಥಲಿನ್ ಅಸಿಟಿಕ್ ಆಮ್ಲ ಅಂತ ಕರಿತೀವಿ. ಇದನ್ನು 50 mg ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಹೆಚ್ಚು ಹೂ ಬಿಡುವ ಸಮಯದಲ್ಲಿ ಗಿಡಗಳಿಗೆ ಸಿಂಪರಣೆ ಮಾಡಬೇಕು. ಅವಾಗ ಹೂಗಳು ಉದುರುವುದು ನಿಲ್ಲುತ್ತದೆ. ಅದೇ ರೀತಿ ನಮಗೆ ರೈತರಿಗೆ ಇಳುವರಿ ಹೆಚ್ಚಾಗುತ್ತದೆ. ಈರುಳ್ಳಿಯಲ್ಲಿ ಮಿರಾಕಲ್ ಅಂತ ಬಂದಿದೆ, 2 mg ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈರುಳ್ಳಿ ಬಿತ್ತನೆ ಮಾಡಿದ 15 ದಿನಗಳ ನಂತರ ಬಳಸಬೇಕು. ಈ ರೀತಿ ಬಳಸುವುದರಿಂದ ಈರುಳ್ಳಿ ಗಡ್ಡೆಗಳ ಅದನ್ನ ಸೈಜ್ ಅಂತ ಹೇಳ್ತೀವಲ್ಲ, ಅದು ಹೆಚ್ಚಾಗುತ್ತದೆ. ಈಗ ಸೌತೆಕಾಯಿಯಲ್ಲಿ ಅಂದ್ರೆ ಸಾಮಾನ್ಯವಾಗಿ 250 PPM ಎತ್ರೆಯಲ್ ಬಳಸೋದ್ರಿಂದ ನಮಗೆ ಹೆಣ್ಣು ಹೂಗಳ ಸಂಖ್ಯೆಯನ್ನು ಉತ್ಪತ್ತಿ ಮಾಡಬಹುದು. ಅದೇ ರೀತಿ ಕುಂಬಳಕಾಯಿ ಇರಬಹುದು ಅಥವಾ ಕುಂಬಳಕಾಯಿ ಜಾತಿಯ ಬೆಳೆಗಳಾಗಿರ್ಬೋದು, ಹೆಣ್ಣು ಹೂಗಳ ಸಂಖ್ಯೆಯನ್ನು ಹೆಚ್ಚಿಸಲು ಏನಂದ್ರೆ 100-150 PPM ಎತ್ರೆಯಲ್ ಅನ್ನು ಉಪಯೋಗಿಸಿ ನಾವು ಹೆಣ್ಣು ಹೂಗಳ ಸಂಖ್ಯೆಯನ್ನು ಬೆಳವಣಿಗೆ ಮಾಡಬಹುದು. ಅಥವಾ ಜಿಬ್ರಲಿಕ್ ಆಮ್ಲ ಅಂತ ಇದೆ, ಅದು ಬಳಸುವುದರಿಂದ 100-150 PPM ಬಳಸುವುದರಿಂದ ನಾವು ಗಂಡು ಹೂಗಳನ್ನು ಜಾಸ್ತಿ ಮಾಡಬಹುದು. ಅದೇ ರೀತಿಯಾಗಿ ಆಲೂಗಡ್ಡೆ ಸಂಗ್ರಹಣೆ ಮಾಡಿರ್ತಾರೆ ನೋಡಿ, ಈಗ ಸಂಗ್ರಹಣೆ ಮಾಡಿರೋ ಸಮಯದಲ್ಲಿ ಇಂಡೋಲ್ ಮೊಳಕೆ ಬರುವಂತದಿರ್ತದ, ಅಂತ ಸಮಯದಲ್ಲಿ ಇಂಡೋಲ್ ಅಸಿಟಿಕ್ ಆಮ್ಲವನ್ನು 250 mg ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸ್ಪ್ರೇ ಮಾಡಬಹುದು, ಅಥವಾ ಆಲೂಗಡ್ಡೆಯನ್ನು ಹದಿ ತೆಗೆದರೆ ಅದು ಮೊಳಕೆಯನ್ನು ನಿಯಂತ್ರಿಸುತ್ತದೆ. ಅದೇ ರೀತಿ ನಾವು ನುಗ್ಗೆಯಲ್ಲಿ ಉಪಯೋಗಿಸಿಕೊಂಡಾಗ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ನಾವು ಕರಿತೀವಿ, ಅತಿ ಸಾಂದ್ರ ಬೇಸಾಯದಲ್ಲಿ ಈ ಮೆಪಿಕ್ಲಾಟ್ ಕ್ಲೋರೈಡ್ ಅಂತ ಅದು ಗ್ರೋತ್ ರಿಟಾರ್ಡೆಂಟ್ ಇರ್ತದೆ, ಅದನ್ನು 50 PPM ಪ್ರಮಾಣದಲ್ಲಿ ಹೂ ಬಿಡುವ 15-20 ದಿನಗಳ ಪೂರ್ವದಲ್ಲಿ ಮುಂಚಿತವಾಗಿ ಸಿಂಪರಣೆ ಮಾಡಬೇಕು. ಪ್ರತಿ ಗಿಡದಲ್ಲಿಯೂ ಹೂ ಹೆಚ್ಚಾಗಿ ಕಾಯ್ಕಟ್ಟು ಇಳುವರಿ ಹೆಚ್ಚಾಗುತ್ತದೆ. ಹಾಗೆ ಪೂರ್ಣ ಪ್ರಮಾಣದಲ್ಲಿ ಹೂ ಬಿಟ್ಟ ಸಮಯದಲ್ಲಿ ಆಗ್ಲೇ ಹೇಳಿದಾಗೆ ನ್ಯಾಪ್ಥಲಿನ್ ಈ ಫ್ಲಾನೋಫಿಕ್ಸ್ ಅಂತ ಏನ್ ಕರಿತೀವಿ ಅದು 20 PPM ಪ್ರಮಾಣದಲ್ಲಿ ಸಿಂಪರಣೆ ಮಾಡಿದರೆ ಕಾಯಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಅದಲ್ಲದೆ ಜಿಬ್ರಲಿಕ್ ಆಮ್ಲ ಅದನ್ನು 20 PPM ಪ್ರಮಾಣದಲ್ಲಿ ಕಾಯಿ ಕಚ್ಚುವ ಸಮಯದಲ್ಲಿ ಸಿಂಪರಣೆ ಮಾಡಿದರೆ ಕಾಯಿಗಳ ಉದ್ದ ಜಾಸ್ತಿ ಆಗುತ್ತದೆ. ಉದ್ದ ಜಾಸ್ತಿ ಆಗೋದ್ರಿಂದ ರೈತರಿಗೆ ಇಳುವರಿ ಜಾಸ್ತಿ ಆಗುತ್ತೆ. ನುಗ್ಗೆಯಲ್ಲಿ ಉದ್ದ ಇರುವಂತದ್ದು ನಮಗೆ ಬೇಕಾಗುತ್ತದೆ. ಈಗ ಬೇರೆ ಬೇರೆ ಹಣ್ಣಿನ ಬೆಳೆಗಳಲ್ಲಿ ಇದರ ಒಂದು ಉಪಯೋಗ ಹೇಗೆ, ಈ ಒಂದು ಸಸ್ಯ ಪ್ರಚೋದಕಗಳದ್ದು ಅಥವಾ ಗ್ರೋತ್ ಪ್ರಮೋಟರ್? ಸಾಮಾನ್ಯವಾಗಿ ಈಗ ಹಣ್ಣಿನ ಬೆಳೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲೆ ಸಸ್ಯಗಳಲ್ಲಿ ಎಲೆ ಅಥವಾ ಹಣ್ಣುಗಳು ಉದುರುವುದು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಅಂತ ಸಮಯದಲ್ಲಿ ನಾವು ಈ ಸಸ್ಯ ಪ್ರಚೋದಕಗಳನ್ನು ಬಳಸಿ ಎಲೆ ಉದುರುವುದು ಅಥವಾ ಹಣ್ಣುಗಳು ಉಳಿಸಿಕೊಳ್ಳಬಹುದು. ಈ 2,4-D ಡೈಕ್ಲೋರೋಫಿನಾಕ್ಸಿ ಅಸಿಟಿಕ್ ಆಮ್ಲವನ್ನು ಸಿಂಪರಣೆ ಮಾಡುವುದರಿಂದ ತೋಟಗಳಲ್ಲಿ ಬಲಿಯುವುದಕ್ಕೆ ಮೊದಲೇ ಹಣ್ಣು ಉದುರಿಹೋಗುವ ಪರಿಸ್ಥಿತಿಯನ್ನು ಈ ಸರಳವಾದ ಕಾರ್ಯದಿಂದ ನಮ್ಮ ರೈತರು ಉಳಿಸಿಕೊಳ್ಳಬಹುದು, ಅವರ ಹಣ್ಣುಗಳನ್ನು ಉಪಯೋಗಿಸಿಕೊಳ್ಳಬಹುದು. ಇನ್ನೊಂದು ಆರ್ಥಿಕ ಚಟುವಟಿಕೆ ಏನಂದ್ರೆ, ನಾವು ಚಿಕ್ಕು ಸಪೋರ್ಟ್ ಅಂತ ನಾವೇನ್ ಕರಿತೀವಿ, ಅದರಲ್ಲಿ ಕೂಡ 3 mL ಆಲ್ಫಾ ಅಸಿಟಿಕ್ ಆಮ್ಲ ನ್ಯಾಫ್ಥಲಿನ್ ಇದನ್ನ 10 L ನೀರಿನೊಂದಿಗೆ ಬೆರೆಸಿ ಹೂ ಬಿಡುವ ಸಮಯದಲ್ಲಿ ಸಿಂಪರಣೆ ಮಾಡುವುದರಿಂದ ಹೂ ಉದುರುವಿಕೆಯನ್ನು ನಾವು ತಡೆಗಟ್ಟಬಹುದು. ಇನ್ನೊಂದು ಮುಖ್ಯವಾಗಿ ಇದರ ಬಳಕೆ ಏನಂತಂದ್ರೆ ಏಕಕಾಲದಲ್ಲಿ ಹೂ ಬಿಡುವುದರ ಮೇಲೆ ಗಮನಾರ್ಹ ಪರಿಣಾಮ ಉಂಟು ಮಾಡುತ್ತದೆ. ಉದಾಹರಣೆಗೆ ಈ ಅನಾನಸ್ ಬೆಳೆಯಲ್ಲಿ ಏಕಕಾಲಕ್ಕೆ ಹೂ ಬಿಡದೆ ಇರುವುದು ಇದರ ವಾಣಿಜ್ಯ ಕೃಷಿಯ ಸಮಸ್ಯೆ ಆಗಿರುತ್ತದೆ. ಅಂತ ಅನಾನಸ್ ಸಸ್ಯದಲ್ಲಿ ನ್ಯಾಫ್ಥಲಿನ್ ಅಸಿಟಿಕ್ ಆಮ್ಲ ಫ್ಲಾನಾಫಿಕ್ಸ್ ಅಂತ ಕರಿತೀವಿ, 10 ಮಿಲಿಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 2% ಯೂರಿಯಾ ಜೊತೆಗೆ ಉಪಯೋಗಿಸಬೇಕು. ಈ ದ್ರಾವಣವನ್ನು ಗಿಡದ 12 ಅಥವಾ 13 ತಿಂಗಳ ನಂತರ ಅಥವಾ 35-40 ಎಲೆಗಳನ್ನು ಹೊಂದಿರುವಾಗ ಸುಮಾರು 50 ml ಮಿಶ್ರಣವನ್ನು ಗಿಡದ ಸುಳಿಗಳಿಗೆ ಸಂಧ್ಯಾಕಾಲದಲ್ಲಿ ನಾವು ಸುರಿಯಬೇಕು. ಹೀಗೆ ಉಪಚರಿಸಿದ ಗಿಡಗಳು 40-45 ದಿನಗಳಲ್ಲಿ ಏಕಕಾಲಕ್ಕೆ ಹೂ ಬಿಡುತ್ತದೆ. ಏಕಕಾಲಕ್ಕೆ ಬಿಡುವುದರಿಂದ ನಮ್ಮ ರೈತರು ಏಕಕಾಲಕ್ಕೆ ಹಾರ್ವೆಸ್ಟ್ ಮಾಡ್ಕೋಬಹುದು. ಅದೇ ರೀತಿ ಬಾಳೆ ಬೇಸಾಯದಲ್ಲಿ ಕೂಡ ಈ ಸಸ್ಯ ಪ್ರಚೋದಕಗಳ ಬಳಕೆ ಉಪಯೋಗಿಸಿ ನಮ್ಮ ರೈತರು ಲಾಭ ಹೊಂದತಕ್ಕದ್ದು. ಉದಾಹರಣೆಗೆ ಈ 2,4-D ಆಮ್ಲವನ್ನು 30 ಮಿಲಿಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಗೊನೆಗೂ 250 ಮಿಲಿ ಪ್ರಮಾಣದ ಗೊನೆ ಏನಿರ್ತದ ಕಡೆ ಚಿಪ್ ಅಂತ ನಾವೇನ್ ಕರಿತೀವಿ ಅದು ಕಾಣಿಸಿಕೊಂಡಾಗ ಈ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಈ ರೀತಿ ಮಾಡುವುದರಿಂದ ಬಾಳೆ ಹಣ್ಣುಗಳ ತೂಕ ಮತ್ತೆ ಗುಣಮಟ್ಟವನ್ನು ಹೆಚ್ಚಿಸಬಹುದು. ಹಾಗೆ ಕೆಲವು ಮಾವಿನ ಜಾತಿಯ ತಳಿಗಳಾದ ಇರ್ತವೆ ನೋಡಿ, ಈ ಬಾದಾಮಿ ಇರ್ಬೋದು, ಕೇಸರಿ ಇರ್ಬೋದು, ದಸರೆ ಇರ್ಬೋದು, 2 ವರ್ಷಕ್ಕೊಮ್ಮೆ ಹೆಚ್ಚುವರಿ ಇಳುವರಿ ಕೊಟ್ಟು ಮಧ್ಯಮದ ವರ್ಷಗಳಲ್ಲಿ ಇಳುವರಿ ತುಂಬಾ ಕಡಿಮೆ ಇರ್ತದೆ. ಇದನ್ನು ತಡೆಯಲು ನಾವು ಹೂರ್ ಪ್ರತಿ ವರ್ಷನೂ ಬರುವಂತೆ ಮಾಡಲು ನಾವು ಈ ಮಾವಿನ ಹೂ ಬಿಡುವ 100 ದಿನಗಳ ಮುಂಚೆ 5 ಮಿಲಿಲೀಟರ್ ಪ್ಯಾಕ್ಲೋಬ್ಯೂಟ್ರೋಜಲ್ ಅಂತ ಸಿಗುತ್ತೆ ಸಂಯುಕ್ತ ವಸ್ತುವನ್ನು 10 ಲೀಟರ್ ನೀರಿನಲ್ಲಿ ಬೆರೆಸಿ ಗಿಡದ ಪಾತಿಯ ಕಾಂಡದಿಂದ ಸುಮಾರು 90 ಸೆಂಟಿಮೀಟರ್ ಅಥವಾ 3 ಅಡಿ ದೂರದಲ್ಲಿ ಸುರಿಯುವುದರಿಂದ ಇದು 100 ದಿನಗಳ ಮುಂಚಿತವಾಗಿ ಅಂದ ತಕ್ಷಣ ನಮಗೆ ನೆನಪಾಗುವುದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬರ್ತದೆ. ಈ ರೀತಿ ಮಾಡುವುದರಿಂದ ಪ್ರತಿ ವರ್ಷವೂ ನಾವು ಮಾವಿನ ಹೂ ಬಿಡುವಾಗೆ ಮಾಡಿಕೊಳ್ಳಬಹುದು. ಅದೇ ರೀತಿ ದ್ರಾಕ್ಷಿಯಲ್ಲಿ ಕೂಡ ಈ ಹಣ್ಣಿನ ಗೊಂಚಲ ಗಾತ್ರ ಮತ್ತು ಹಣ್ಣುಗಳ ಗುಣಮಟ್ಟವನ್ನು ಹೆಚ್ಚಿಸಲು ಅದೇ ರೀತಿ ಬೀಜ ರಹಿತ ತಳಿಗಳನ್ನು ಹಣ್ಣುಗಳು ಸಪೂರಗೊಳಿಸಲು ಉದ್ದನಾಗಿ ಬೆಳೆಯುವಂತೆ ಮಾಡಲು ಕಾಯಿಗಳು ಉದುರುವಂತೆ ತಡೆಗಟ್ಟಲು ಸುಮಾರು ಈ ಬಳೆವರ್ಧಕಗಳನ್ನು ಬಳಸ್ತಾರೆ. ಅದರಲ್ಲಿ ಪ್ರಮುಖವಾಗಿ ಜಿಬ್ಬರ್ಲಿಕ್ ಆಮ್ಲ ಬಳಕೆ ಸರ್ವೇ ಸಾಮಾನ್ಯವಾಗಿದೆ. ಥಾಮ್ಸನ್ ಸೀಡ್ಲೆಸ್ ತಳಿಯಲ್ಲಿ ಗೊಂಚಲುಗಳನ್ನು ಪೂರ್ತಿ ಹೂ ಹರಳಿದ ಹಂತದಲ್ಲಿ 20 ppm ಮತ್ತು ನಂತರ ಕಾಯಿ ಕಚ್ಚುವ ಹಂತದಲ್ಲಿ 50 ppm ಜಿಬ್ಬರ್ಲಿಕ್ ಆಮ್ಲವನ್ನು ದ್ರಾವಣದಲ್ಲಿ ಅದ್ದುವುದರಿಂದ ಗೊಂಚಲಿನಲ್ಲಿ ಹಣ್ಣುಗಳು ಒತ್ತಾಗಿ ಇರುವುದು ಕಡಿಮೆ ಆಗುತ್ತದೆ. ಗೊಂಚಲುಗಳು ಮತ್ತು ಹಣ್ಣುಗಳ ಸೈಜ್ ಏನಂತಂದ್ರೆ ಜಾಸ್ತಿ ಆಗುತ್ತೆ. ಇದರಿಂದ ಇಳುವರಿ ಕೂಡ ನಮ್ಮ ರೈತರಿಗೆ ಸಾಕಷ್ಟು ಬರುತ್ತದೆ. ಹಣ್ಣಿನ ಬೆಳೆಗಳಷ್ಟೇ ಅಲ್ಲದೆ ಇವುಗಳನ್ನು ಕೆಲ ಕಳೆ ನಾಶಕಗಳಾಗಿ ಕೂಡ ಉಪಯೋಗ ಮಾಡಿಕೊಳ್ತಾರೆ. ಕಳೆನಾಶಕಗಳಾಗಿ ರಾಸಾಯನಿಕವನ್ನು ಉಪಯೋಗಿಸಿಕೊಂಡು ಕಳೆಯನ್ನ ನಿಯಂತ್ರಣ ಮಾಡಬಹುದು, ನಿರ್ವಹಣೆ ಮಾಡಬಹುದು ಎನ್ನುವಂತಹ ಒಂದು ಪ್ರಯೋಗ ಕೂಡ ಸಾಕಷ್ಟು ರೈತರು ಮಾಡ್ತಾ ಇದ್ದಾರೆ, ವಿಜ್ಞಾನಿಗಳ ಮಟ್ಟದಲ್ಲಿಯೂ ಕೂಡ ನಡೀತಾ ಇದೆ. ಈ ಬಗ್ಗೆ ಹೇಳಿ. ರಾಸಾಯನಿಕ ಮಾಡುವುದರಿಂದ ಸಾಯಿಲ್ ಈ ಭೂಮಿಯ ಹೆಲ್ತ್ ಏನಾದರೆ ಹಾಳಾಗುತ್ತದೆ. ಅಂತ ಸಮಯದಲ್ಲಿ ನಾವು ಈ ಆರ್ಗ್ಯಾನಿಕ್ ಕಾಂಪೌಂಡ್ ಇರತಕ್ಕಂತ ಕಳೆನಾಶಕಗಳನ್ನೇ ಬಳಸುವುದರಿಂದ ಯಾವುದೇ ರೀತಿಯ ಬೆಳೆಗಳಿಗೆ ಹಾನಿ ಮಾಡುವುದಿಲ್ಲ. ಯಾಕಂತಂದ್ರೆ ಈ ಕಳೆನಾಶಕಗಳು ಇತ್ತಿತ್ತಲಾಗಿ ಮಾರುಕಟ್ಟೆಗೆ ಸುಮಾರು ಬಂದಿದ್ದಾವೆ. ಇವುಗಳಿಂದ ನಾವು ಕಳೆ ಹತೋಟಿಯಲ್ಲಿ ಇಡುವುದು ಬಹಳ ಸುಲಭ ಆಗಿದೆ. ಈಗ ಯಾಕಂದ್ರೆ ಕೂಲಿ ಆಳುಗಳು ಅಭಾವದಿಂದ ಕೈಯಿಂದ ಕಳೆ ತೆಗೆಯೋದು ತುಂಬಾ ಕಷ್ಟ, ಆಳಿನ ಕೂಲಿಯು ಹೆಚ್ಚಾಗುತ್ತದೆ. ಇದು ಸರಿಯಾದ ಸಮಯಕ್ಕೆ ಕೂಲಿ ಆಳುಗಳು ನಮಗೆ ಸಿಗೋದಿಲ್ಲ ಅಥವಾ ದೊರಕೋದಿಲ್ಲ. ಆದ್ದರಿಂದ ಈ ಕಳೆನಾಶಕಗಳನ್ನು ಉಪಯೋಗಿಸಿ ಕಳೆ ಹತೋಟಿ ಮಾಡುವುದು ಈಗ ಅನಿವಾರ್ಯವಾಗಿದೆ. ಕಳೆನಾಶಕಗಳ ಅನೇಕ ಪ್ರಭೇದಗಳು ಉಂಟು. ಈಗ ಬಳಸುತ್ತಿರುವ ಕಳೆನಾಶಕಗಳು ಬೆಳೆಗೆ ಯಾವುದೇ ತರದ ಹಾನಿ ಮಾಡದೆ ಕಳೆಗಳನ್ನು ಮಾತ್ರ ನಾಶಪಡಿಸುತ್ತದೆ. ಇವುಗಳನ್ನು ನಾವು ಸೆಲೆಕ್ಟೆಡ್ ವೀಡಿಸೈಡ್ಸ್ ಅಂತ ನಾವು ಕರಿತೀವಿ. ಇನ್ನು ಕೆಲವು ಕಳೆನಾಶಕಗಳು ಅಗಲೈಲೆ ಬ್ರಾಡ್ ಲೀಫ್ ಅಂತ ಇರ್ತವಲ್ಲ, ಅವುಗಳನ್ನು ಉಪಯೋಗಿಸಿ ಈ ಹುಲ್ಲಿನ ಜಾತಿಯ ಸಸ್ಯಗಳನ್ನು ಮಾತ್ರ ಕೊಲ್ಲುತ್ತದೆ. ಭತ್ತದ ಗದ್ದೆ ಇರ್ಬೋದು ಅಥವಾ ಕಬ್ಬಿನ ಗದ್ದೆಯಲ್ಲಿ ಇರ್ಬೋದು ಕಳೆ ಹತೋಟಿ ಮಾಡಲು 2,4-D ಉಪಯೋಗಿಸ್ತಾರೆ. ಅದರಲ್ಲಿ ಏನಂತಂದ್ರೆ ಉಪಯೋಗಿಸೋದ್ರಿಂದ ದ್ವಿದಳ ಬ್ರಾಡ್ ಲೀಫ್ ಏನಿರ್ತಲ್ಲ ಅದನ್ನು ಮಾತ್ರ ಕಂಟ್ರೋಲ್ ಮಾಡುತ್ತದೆ. ಅದೇ ರೀತಿ ದ್ವಿದಳ ಧಾನ್ಯಗಳಲ್ಲಿ ಈ ಅಲ್ಕೋಹರ್ ಅಂತಾರೆ ಅಥವಾ ಲ್ಯಾಸೋ ಅಂತ ಬಳಸುತ್ತಾರೆ. ಈಗ ಪೇಟೆಯಲ್ಲಿ ಅನೇಕ ತರಗತ ಕಳೆನಾಶಕಗಳು ದೊರಕುತ್ತವೆ. ಕಳೆನಾಶಕಗಳನ್ನು ರೈತರು ಶಿಫಾರಸು ಮಾಡಿದ ರೀತಿಯಲ್ಲಿ ಬೆಳೆಗೆ ಉಪಯೋಗಿಸಿ

ಮಾಡಿ ಸರಸಿದ ಮನಿಯ